ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಮುದ್ದು ಪೆಟ್ಟು ಮುದ್ದು ಬಿಟ್ಟು ಪದ ಮುದ್ದು ಲೇಟ ಪೊತ್ತು ಕೋಣಿ ಕಥ ಮುದ್ದು ಪಟ್ಟು ಪಟ್ಟ ಕಣ್ಣೆಯರ ಇಟ್ಟುಕೊಂಡ ಮುದ್ದು ಬಂದಿ ಕದ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಸರಿಗಮ ಪದನಿ ಸರಸನಸ ತುಂಬಿ ಎಂದುಕೋ ದೊಂಗ ಯೋಗಾಯ ಕೊಂಡದಾರು ಗಾಲನೇ ಸೇರಿ ಎಂದುಕೋ ಚೇತಿ ಕಂದ ಕಸಾಬಿಲಿ ಸುಕ್ಕತೋ ನಾಕು ಎಂಪನಿ ಕಟ್ಟುಕುನ್ನಾಕ ಸೌಗಿಲಿ ಏನಿ ಕಾವಾಲು ಚೆಪ್ಪನಿ ಕಸ್ಸು ಮಲ್ಲ ದಾನಿ ಸೋಪು ಹಸಿಗೌತುಂದಿ ಪಂಡು ಬುಗ್ಗೋ ಬತಾಯಿ ಪಂಡು ಅಲ್ಲೋ ನೆರೆಡು ಪಂಡು ನಾರಿ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಮುದ್ದು ಪೆಟ್ಟು ಮುದ್ದು ಪೆಟ್ಟು ಪದ ಮುದ್ದು ಲೇಕ ಪೊದ್ದು ಪೋಣಿ ಕದ ಮುದ್ದು ಪಟ್ಟು ಪಟ್ಟು ಕನ್ನೆಯದ ಮುದ್ದು ಬಂದಿ ಕದ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಬಲಪು ಗಾಲಿ ನಿನ್ನ ತಾಕಿಂದಿ ತಟ್ಟುಕೋ ಬೇತ ಅಂದಾಲದೋ ಪಿರಿ ಇಪ್ಪುಡೇ ಕಾತ ಆಪನಿ ಆಪಿನ ಆಗಿ ಸಾವದು ಅಂದ ಚಂದಾಪನಿ ಲಬ್ಜು ಲಬ್ಜು ಮೋಗು ಮೀದ ಲಂಕೆ ಅರೆ ನಾನಾದಂತುನಾ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಮುದ್ದು ಪೆಟ್ಟು ಮುದ್ದು ಪೆಟ್ಟು ಪದ ಮುದ್ದು ಲೇಖ ಪೊದ್ದು ಪೋಣಿ ಕದ ಮುದ್ದು ಪಟ್ಟು ಪಟ್ಟದಲ್ಲಿಯದ ಇಟ್ಟುಕೊಂಡ ಮುದ್ದು ಬಂದಿ ಕದ ಸರಿಗಮ ಪದನಿ ಸರಸನಸ ಇದಿ ಕಲಿವಿ ನಿಯರು ಗನಿ ಗುಸಗುಸ ಸರಿಗಮ ಪದನಿ ಸರಸನ